ಅನ್ನೋ ಒಂದು ಮಾಹಿತಿಯನ್ನು, ಅದರ ಮೇಲೆ ಯಾವ ರೀತಿ ನಾವು ಲೇಬಲ್ನಲ್ಲಿ ಪೋಷಕಾಂಶಗಳನ್ನು ಹೇಗೆ ನಾವು ನಮೂದಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಸಹ ನಾವು ಕೊಡ್ತೀವಿ. ಇದರ ಉಪಯೋಗನ ಸ್ವಸಹಾಯ ಗುಂಪಿನ ಮಹಿಳೆಯರು ಇರ್ಬೋದು, ರೈತ ಮಹಿಳೆಯರು ಇರ್ಬೋದು, ಅಥವಾ ಯಾವುದೇ ರೈತರು ನಾವು ಗುಂಪಿನಲ್ಲಿ ಮಾಡ್ತೀವಿ ಅಂತಂದರೂ ಸಹ ತಾವು ತಗೋಬಹುದಾಗಿದೆ. ಅಲ್ಲದೇ ಕೆಲವೊಂದು ರೈತ ಸಂಘಗಳಿರುತ್ತೆ, ಅಂದರೆ ಯಾವುದೇ ಒಂದು ಬೆಳೆಗಾರರ ಸಂಘ, ಅಂಜೂರ ಬೆಳೆಗಾರರ ಸಂಘ ಅಥವಾ ಬಾಳೆ ಬೆಳೆಗಾರರ ಸಂಘ, ಈ ಸಂಘದ ರೈತರು ಸಹ ನಮ್ಮಲ್ಲಿ ಬಂದು ತಾವು ಇದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಹೋದರೆ ತಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಅನುಕೂಲತೆಗಳು, ಅದರ ಜೊತೆಗೆ ತಮ್ಮಿಂದ ಲಭ್ಯ ಆಗುವಂಥ ಮಾಹಿತಿ ಪಡ್ಕೊಂಡು ಇಲ್ಲಿ ಏನಾದರೂ ವಿಶೇಷ ಸಾಧನೆ ಮಾಡಿರುವ ರೈತ ಮಿತ್ರರು ಇದ್ದಾರಾ ಹೇಗೆ? ಹೌದು, ಕಿರುಧಾನ್ಯಗಳ ಬಗ್ಗೆ ಒಂದು ಮಾಹಿತಿಯನ್ನು, ಪ್ರೊಸೆಸಿಂಗ್ ಸಂಸ್ಕರಣೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮಲ್ಲಿ ಒಂದು ಇಬ್ಬರು ಮೂವರು ರೈತರು ಮಾಡ್ತಾ ಇದ್ದಾರೆ, ಆಲ್ರೆಡಿ ಈಗಾಗಲೇ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ತಮ್ಮ ದೋಸಾ ಮಿಕ್ಸ್ ಅಂತ ಇರ್ಬೋದು, ಇಡ್ಲಿ ಮಿಕ್ಸ್ ಅಂತ ಇರ್ಬೋದು, ಮಾಡಿ ಮಾರ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಅಣಬೆ ಬೇಸಾಯಕ್ಕೂ ಒಂದು ತರಬೇತಿ ಕೊಡ್ತಾ ಇದ್ದೀವಿ. ಈಗಾಗಲೇ ಒಂದು 10 ಜನ ರೈತರು ಒಂದು ಅಣಬೆಯನ್ನು, ಅಂದರೆ ನಿರುದ್ಯೋಗಿ ಯುವಕರು ಅಂತಂದೇನು ಹೇಳ್ತೀವಿ, ಅವರು ಈ ಅಣಬೆ ಉತ್ಪಾದನೆಯನ್ನು ಮಾಡಿ ಒಳ್ಳೆಯ ಆದಾಯವನ್ನು ತಗೊಂಡು ಎಲ್ಲ ಕಡೆ ಹೆಸರನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಸಹ ಓದಿರಬಹುದು, ಮತ್ತು ಅವರ ಬಗ್ಗೆ, ಅವರ ಸಾಧನೆ ಬಗ್ಗೆ TV ಚಾನೆಲ್ಗಳಲ್ಲೂ ಸಹ ಒಂದು ಪ್ರೋಗ್ರಾಮ್ಗಳು ಬಂದಿರೋದನ್ನು ತಾವು ನೋಡಿರಬಹುದು. ತುಂಬ ಸಂತೋಷ ಡಾಕ್ಟರ್ ಶಿಲ್ಪಾ ಅವರೇ. ಇದುವರೆಗೆ ಈ ಕಿರುಧಾನ್ಯಗಳ ಮಹತ್ವ ಹಾಗೂ ಮುಖ್ಯವಾಗಿ ಅವುಗಳ ಮೌಲ್ಯವರ್ಧನೆ ವಿಷಯವಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ರೈತ ಮಿತ್ರರಿಗೆ ನೀಡಿದ್ರಿ, ಅದರಿಂದ ಅವರಿಗೆ ಲಾಭ ಆಗತ್ತೆ ಅಂತ ಹೇಳಿ ಭಾವಿಸೋಣ. ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಿರಿಧಾನ್ಯಗಳ ಮಹತ್ವ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಶಿಲ್ಪಾ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಅರುಣ್ ನಾಯಕ್ ಅವರು. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಮೆಣಸಿನಕಾಯಿ ಬೆಳೆ ಕುರಿತು ಕೆ ನಂದ್ಯಪ್ಪ ಅವರೊಂದಿಗೆ ಸಂದರ್ಶನ. ಸಿರಗುಪ್ಪ ತಾಲೂಕು ರಾರಾವಿಯ ಕೆ ನಂದ್ಯಪ್ಪ ಅವರಿದ್ದಾರೆ. 8 ಎಕರೆಯ ನೀರಾವರಿ ಜಮೀನು ಅವ್ರದ್ದು. ಅದರಲ್ಲಿ ಈ ಸಾರಿ ವಿಶೇಷವಾಗಿ 4 ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೀತಾ ಇದ್ದಾರೆ. ಈ ಅನುಭವಗಳನ್ನು ಅವ್ರ ಜೊತೆ ಹಂಚಿಕೊಳ್ಳೋಣ. ನಂದ್ಯಪ್ಪ ಅವರ, ಈ ಸಾರಿ ಮೆಣಸಿನಕಾಯಿ ಬೆಳಿಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ಈ ಸಾಲ ಅಲ್ರಿ, ಮೊದಲು 20 ವರ್ಷ ಆಯ್ತು ನಾವು ಇಡಕ್ಕೆ. 20 ವರ್ಷದ್ದು ಮೆಣಸಿನಕಾಯಿ ಮಾಡೋದು ನಾವು. 20 ವರ್ಷದ್ದು ಮಾಡಿದ್ರೆ ಹೋದರ್ಸ ಹತ್ತಿಟ್ಟಿದ್ವಿ. ಹೋದರ್ಸ ಹತ್ತಿಟ್ಟಿದ್ರೆ ಬೇಸ್ ಬಂತು. ಮತ್ತೆ ಈ ವರ್ಷ ಮೆಣಸಿನ ಗಿಡ ಇಟ್ಟಿವಿ, ಚೇಂಜ್ ಮಾಡ್ತಾ ಇದ್ವಿ, ಫಲ ಚೇಂಜ್ ಮಾಡ್ತಾ ಇದ್ವಿ. ಈ ವರ್ಷ ನೀರಿಲ್ಲದೆ, ಡ್ಯಾಮ್ನ ನೀರಿಲ್ಲದೆ ಕಟ್ ಮಾಡ್ಯಾರ. ಭಾಳ ನಿಸ್ಥಿತಿ ಬಿದ್ದುಬಿಟ್ಟಾವ ಈಗ. ಕಾಳು ಭಾಳ ಕಷ್ಟ ಐತೆ ರೈತರದ್ದು. ಮತ್ತು ಏನು ಹಂಗೆ ಇದ್ದು ಎಷ್ಟು ಬರ್ತಾವೆ? 15-20 ಕ್ವಿಂಟಲ್ ಬರ್ತದ್ದು, ಒಂದು 10 ಕ್ವಿಂಟಲ್ ಬರ್ತಾವ್ರೆ ಆವ್ರೇಜ್. ಈಗ 20 ವರ್ಷದ ಮಾಡಿದ್ರೆ ಚೇಂಜ್ ಮಾಡ್ಕೊಂತ ಬಂದು ನಾವು, ಕೆಲವ್ರು ಹಂಗೆ ಇಟ್ಟಾರ. ಆದರೆ 20-25 ಚೀಲ ಗೊಬ್ಬರ ಆಗ್ತವೆ ಒಂದೊಂದು ಎಕರೆಗೆ. ಈಗ ಏನೆಲ್ಲ ಎಲ್ಲ ಇವ್ರು ಹೇಳ್ದಂಗೆ ಏನು ಅವು ಚಂದ ಕಂಬದಲ್ಲ, ಅವ್ನು ಬೇಸ್ ಕಾಣ್ತ ತಂಬ ನಾನು ಹೋಗಾಕ, ನನ್ನ ಬೇಸ್ ಕಾಣ್ತು ಇನ್ನೊಬ್ಬನಾಕ. ಹಿಂಗಾಗಿ ಮತ್ತು ರೈತರೆಲ್ಲ ಮೆತ್ತಗಾಗಿ ಕಚ್ಚಿಬಿಟ್ಟಾರೆ. ಗೊಬ್ಬರ ಇಡೀರಿಲ್ಲ, ಗೊಬ್ಬರ ಭಾಳ ಸುಮಾರು ಬಂದ್ಬಿಟ್ಟತ್ತೆ. ಈಗ ಎಣ್ಣೆ ಸುಮಾರು ಬಂದ್ಬಿಟ್ಟತ್ತೆ. ಏನಪ್ಪ ಮೊನ್ನೆ ಹೊಡೆದಿವಿ ಎಣ್ಣೆ, ಇದನ್ನು ಏನು ಹಿಂಗಾಯ್ತು ಅಂತ, ಏ ಅದು ಯಾಕೆ ಹೊಡೆಯಕ್ಕೆ ಹೋಯ್ದಪ್ಪ ಇದನ್ನು ಇದು ಹೊಡೆ ಅಂತಂದರೆ ಮತ್ತೆ ಅದನ್ನು ಹೊಡೆದಿವಿ ಅಂತ. ಅದಕ್ಕೆ ಕಮ್ಮಿ ಆಗಲಿಲ್ಲ, ಇನ್ನೊಂದು ಹೊಡೆದ್ವಿ, ಇನ್ನೊಂದು ಹೊಡೆದ್ವಿ. ಹಿಂಗಾಗಿ ರೈತರ ಆತ್ಮಹತ್ಯೆ ಗುರಿ ಹಾಕಿ ಇದೇ ಕಾರಣ. 20 ವರ್ಷದ್ದು ಅಂದರೆ ಅವಾಗ ನಾವು ಅವಾಗ ಹೊಲದಾಗ 20 ವರ್ಷದ ಕೆಳಗೆ ಏನು ಮಾಡ್ತಿದ್ವಿ, ಒಂದು ಎಕ್ಕೆ ಬೆಡ್ಡೆ ಇಡ್ತಿದ್ವಿ, ದಾರಿಯಲ್ಲಿ ಧೂಳ ಹೋಗ್ತಿದ್ವಿ ಕೆಲವು ಸಲ ಅವಾಗ ಮೆಡಿಸಿನ್ ಗಿಡಕ್ಕೆ. ಆಮೇಲೆ ಸುಣ್ಣ ನೀರು ಹಾಕ್ತಿದ್ವಿ ಸ್ವಲ್ಪ, ಎಷ್ಟೋ ಸ್ವಲ್ಪ ತಡೆಗೆಡ್ತಿತ್ತು. ಈಗ ಏನೆಲ್ಲ ಬರೀ ಫೆಸ್ಟಿಸೈಡ್ಸ್ ಯಾವ್ಯಾವೋ ಬಂದುಬಿಟ್ಟು ಅವಾಗ ಏನು ಬರೀ ಎಂಡ್ರೋ ಸಲ್ಪನ್ ಅಂತ ಬರ್ತಿತ್ತು, ತಳ್ಳಿಗೆ ಹೊಡೆದ್ಬಿಟ್ರೆ ಎಷ್ಟೋ ಇದ್ದಕ್ಕಿದ್ದಂಗೆ ತಿರ್ಕೊಂಬುದು. ಬರೀ ಕಂಪ್ನಿ ಬಂದುಬಿಟ್ಟವ್ರಿ, 108 ಕಂಪ್ನಿ, ನಂದೋಡಿ ಅಂತ ಬಂದ್ರೇನೋ ಕೊಟ್ರೇನು, ಬಂದ್ರೇನೋ ಕೊಟ್ರು, ಹೊಡೆದು ಮೆತ್ತಗಾಗಿರೋ ಅದಕ್ಕೆ. ನಂದಪ್ಪ, ಈಗ 20 ವರ್ಷದಿಂದ ನೀವು ಮೆಣಸಿನ ಬೆಳೆ ಬೇಸಾಯ ಮಾಡ್ಲಿಕ್ಕತ್ತೀರಿ. ಆವಾಗಿನ ಕಾಲದೊಳಗೆ ಯಾವುದೇ ರಾಸಾಯನಿಕಗಳನ್ನು ನೀವು ಜಾಸ್ತಿ ಬಳಸ್ತಿರ್ಲಿಲ್ಲ? ತಿಳಿದೊಟ್ಟು ನಾವು ಹೊಡ್ಕೊಂತಿದ್ವಿ ಅಷ್ಟೇ. ಎಂಡ್ರ ಸ್ವಲ್ಪನು ಮೊನೊಕೊಟಪಾಸು ಅಷ್ಟಪ್ಪ ಅವಲ್ಲಿದ್ದವ್ರಿ, ನಾವು ತಿಳಿದಷ್ಟು ಹೊಡ್ಕೊಂತಿದ್ವಿ. ಇದು ಏನೇ ಬಂದ್ರೇನೋ, ಯಾವ್ದು ಹೊಡೆದಪ್ಪ ಅವ್ರು ಸಾರ ಹೇಳಿದ್ರೆ, ಏ ಅದು ಯಾಕೆ ಹೊಡೆದಪ್ಪ, ನಮ್ಮ ಕಂಪನಿದು ಹೊಡೋ ಮರ, ಬಂದು ನೋಡಿ ನಾಳೆ ಹೆಂಗೆ 3 ದಿನದಾಗ ಹೊಡೆದ್ವೇನ. ಏ ಹೇಳ್ದಳಪ್ಪ ಸರಿ ಆತತ್ತೆ ಅಂತಂದ್ರೇನೋ ಮತ್ತೆ ಇನ್ನೊಬ್ಬತ್ತು ಬಂದೇನು. ಬರೀ ಇದೇ ಆಗ್ಬಿಟ್ಟದ್ರಿ, ದೊಡ್ಡ ಪಜಿತ ಆಗ್ಬಿಟ್ಟತಿ. ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ 8 ಎಕರೆ ಭೂಮಿ ಬೇಕು, ಎಷ್ಟು ಮಣ್ಣು ಬೇಕು, ಎಷ್ಟು ಅದಕ್ಕೆ ಪೆಡಿಸಿನ್ಸ್ ಬೇಕು, ಮಣ್ಣು ಬೇಕಲ್ಲ ಅದಕ್ಕೆ ತಂದಾಕನ, ಲಾರಿಗಳು ಬೇಕು, ಎಲ್ಲೇ ವಾಗಿನಿಂದ ಬರ್ತದೆ ಗೊಬ್ಬರ, ಅದಕ್ಕೆ ಮಾಡ್ಬೇಕಾದ್ರೆ ಎಷ್ಟು ಬೇಕು, ಅದಕ್ಕೆ ಜಾಗ ಎಷ್ಟು ಬೇಕು. ಇದರಿಂದ ದೊಡ್ಡ ನಷ್ಟ ಆಗಿ ಕಚ್ಚಿಬಿಟ್ಟಿವಿ ನೋಡೋದು. ಅವ್ರ ತಾಗ ಹೋಯ್ದೇವನು, ಅದು 100 ಗಟ್ಟಲೆ ತಂದುಬಿಟ್ಟಿವೇನು, 10 ಚೀಲ 20 ಚೀಲ ಹೋಗಿದ್ದೀವಿ, ಒಂದು ಕೆಲಸ ಮಾಡಿಲ್ಲ ಅಂಬೋದು ಹಾಕಿ, ಕೆಲಸ ಮಾಡಿಲ್ಲ ಅಂಬೋದು ಹಾಕಿ. ನಾವು ಹಂಗಾಗಿ ಮತ್ತೆ ಇನ್ನು ಸುಮ್ಮನೆ ಆಗಿಬಿಟ್ಟಿವ್ರಿ, ಏನು ಮಾಡೋದು. ಅವಾಗ ಮತ್ತೆ ಈಗ ಒಂದು 2 ವರ್ಷ ಕೆಳಗೆ ಏನು ಮಾಡಿದ್ರು, ಇದೇನು ಪುಡಿ ಹಾಕ್ದಂಗೆ ಕೆಟ್ಟೋಗ್ತದೆ ಅಂತಂದೇಳಿ ಪಿಳೆಪಿಸ್ರು ಹಾಕಿನ್ರಿ ಹೊಲದಾಗ 4 ಎಕರೆಗೆ 4 ಎಕರೆ 20 ಸೆಂಟ್ಸ್ ಅದು ಪಾಣಿ. ಪಿಳೆ ಪೀಸರ ಹಾಕಿದ್ರೆ ಬೇಸ್ ಇಷ್ಟೆತ್ರ ಬಂತು. ಇದ್ರಾಗ ಏನು ಮಾಡಿದ್ರೆ ಬರ್ತೈತಿ, ಯಾಕೆ ಮುರಿ ಕೊಟ್ಬೇಕಂತ 80 ಟೆಗರ್ ತಂದು ಬಿಟ್ಟೆ. 2,300 ಬಿದ್ದರೆ ಆವ್ರೇಜ್ ಬಿಟ್ಟು ತಂದು ಅದ್ರ ಬಿಟ್ಟೆ ಬೇಸ್ ಕಾಯಿ ಬಂದಿತ್ತು. ಅದ್ರಾಗ ನೋಡೋಕೆ ಒಂದು ಸೆಡ ಬಂತು, ಎಲೆ ತೋಟದಾಗ ಹಾಕ್ತಾರೆ, ಎಲೆ ತೋಟದಾಗ ಅದು ಸೆಡ ಬಿತ್ತಿದ್ದೆ. ಅದ್ರಾಗ ಮೇಯ್ತಿದ್ವು, ಅಲ್ಲೇ ಹೊಲದಾಗ ಮನೆ ಕಟ್ಸಿವ್ರಿ ನಾವು. ಅದ್ರಾಗ ಮೇಯ್ತಿದ್ವು, ಬಂದು ನೀರು ಹಾಕ್ತಿದ್ರು ತೊಟ್ಟಿಗೆ ಕುಡಿತಿದ್ವು, ಮತ್ತೆ ಬೇಕಿದ್ದ ಮೇಯ್ತಿದ್ವು, ರಾತ್ರಿ ಬಂದು ಮಕ್ಕಂತದ್ದು. 6 ತಿಂಗಳು ಮೇಯ್ಸಿವ್ರಿ, 6 ತಿಂಗಳು ಮೇಯ್ಸಿದ್ರೆ ಮೇವನು ಹತ್ತಿ ಬಿತ್ತು ಕರೆಕ್ಟು. ಅವಾಗ ಇದು ಇವ್ರದ್ದು ಬಂತು, ಬಕರಿ ಹಬ್ಬ ಬಂತು, ಅವಾಗ ಬಿಟ್ಟಿವಿ ಮಾರ್ಕೆಟಿಗೆ. ಆವ್ರೇಜ್ 6,000 ಹೋದ್ರು. ಖರ್ಚು ಸುಮ್ಮನೆ ಅನಿವಾರ್ಯ, ಯಾವಾಗ ಬಿಡ್ತಿದ್ವು, ಮಳೆ ಬಂದಾಗ ಹೊರಗೆ ಬಿಡ್ತಿದ್ವು ರೀ, ಬಯಲಿಗೆ ಹೋಗಿ ಬರ್ತಿದ್ವು ಒಂದು ಆಳು, ಮತ್ತು ತಿರುಗಿ ಆಳು ಬೇಕಿದ್ದಿಲ್ಲ, ನಾವೇ ನೋಡ್ಕೊಂತಿದ್ವಿ. ಸಾಯಂಕಾಲ ಅವು ಸೆಡ ಬಂತು ಬರ್ತದೆ, ಒಂದೊಂದಿಷ್ಟು ಸೂಡು 80 ಸೂಡು ಕಟ್ತಿದ್ವು, ಅವೇ ತಿಂದು ಬಿಡ್ತಿದ್ವು. ಅವಾಗ ಒಂದು ಬೇಸ್ ಉಳಿತೀರ ಅದು. ಅವಾಗ ಆ ಗೊಬ್ಬರ ದಿನ ಮೇಯ್ತೇವಲ್ರಿ, ಈಗ ಕುರಿ ತಪ್ಪಿಸಾರಲ್ರಿ, ಅದು 6 ತಿಂಗಳು ತಪ್ಪಿಸ್ದಂಗೆ ಆಯ್ತದೆ. ದಿನ 80 ಕುರಿ ಹೊಲ್ದಾಗ ಅಡ್ಡಾಡೋದು, ಅದು ಹಂಗೆ ಚಿಗೆ ಚಿಗೆ ನಾವು ನೀರೇ ಬಿಡೋದಕ್ಕೆ ಗೊಬ್ಬರ ಆಗ್ತದಲ್ಲ, ಹೆಡ್ಸಿಲ್ಲ ಗೊಬ್ಬರ ಇಲ್ಲ. ಒಂದು ಬೆಳೆ ತಕ್ಕೊಂಡ್ವಿ, ಮತ್ತು ನೆಕ್ಸ್ಟ್ ಬೆಳಿಗ್ಗೆ ಮತ್ತೆ ಅದೇ ನಾಟಿಬಿಡಿ ಬೀಜ, ಆ ಹುಲ್ಲು ಪ್ಲಸ್ ಪಿಳೆಪಿಸರು ಹುಲ್ಲು ಅದು ಎಲ್ಲ ನಾಟಿ ನೀರು ಬಂದು ಮತ್ತೆ ಸಿಗುತ್ತೆ. ಮತ್ತೆ ಒಂದೆರಡು ತಂದು ಹಾಕಿದೆ, ಮತ್ತೆ ಅದೇ ಬೆಳೆ ತಕ್ಕೊಂಡು ಗೊಬ್ಬರ ಜಾಸ್ತಿ ಆಗಿಬಿಡ್ತು ಹೊಲಕ್ಕೆ. ಗೊಬ್ಬರ ಜಾಸ್ತಿ ಆಗಿಬಿಟ್ರೆ ಏನು ಮಾಡ್ತೀವಿ, ಮತ್ತೆ ಮಾರಿ ಮತ್ತೆ 6 ತಿಂಗಳು ಮೀಸ್ ಮಾರಿ ಮತ್ತೆ 3 ಲಕ್ಷ ಉಳಿದು. ಅವಾಗ ಉಳಿದು ಒಂದು 3 ಲಕ್ಷ, ಇನ್ನೊಂದು 2 ಲಕ್ಷ ಜಮಾ ಆಯ್ತು. ಏನೋ ಒಂದು ಹುಡುರು ಜೆ ಸಿ ಪಿ ಮಾಡ್ಬೇಕಂತಂದೇಳಿ ಆಸೆ ಹುಡ್ತಿ ಹುಡುಗರಿಗೆ, ಹುಡುಗ್ರ ಕೈ ಬಂದವಲ್ಲೇ ಜೆ ಸಿ ಪಿ ತಗೊಂಬಂದ. ಒಬ್ಬನ ಜೆ ಸಿ ಪಿ ಮೇಂಟೈನ್ ಮಾಡೋಕೆ ಬಿಟ್ಟೇನ್ರಿ, ಜೆ ಸಿ ಪಿ ಚೆನ್ನಾಗಿ ನಡೀತೆ, ಒಬ್ಬನು ಮೆಡಿಕಲ್ ಶಾಪ್ ಮಾಡ್ತಾನೆ. ಅವಾಗ ನಾನೇನು ಮಾಡಿದೆ, ಮತ್ತೆ ಬೀಟ ಎತ್ತಿ ಅಂತ ಬಂದತ್ರಿ, ಇದು ಬೀಟ ಎತ್ತಿ ಹತ್ತಿ ಇಟ್ಟೆ ಅದು ಹೊಲಕ್ಕೆ. 100 ಕ್ವಿಂಟಲ್ ಎತ್ತಿ ಆಯ್ತು ನೋಡ್ರಿ, ಬರೀ 4 ಚೀಲ ಗೊಬ್ಬರ ಹಾಕಿವಿ, 100 ಕ್ವಿಂಟಲ್ ಎತ್ತಿ ಆಯ್ತು. ಅದ್ರ ನೆಲದಾಗ ಹಿಂಗೆ ಕೆದ್ರಿದ್ರೆ ಎರೆಹುಳ ಐತೆ ರೀ, ಇವತ್ತಿಗೆ ಐತಿ, ಇನ್ನು 3 ವರ್ಷ ಆಯ್ತು ಬಿಟ್ಟು ಎರೆಹುಳ, ಇನ್ನು ಇವತ್ತಿಗೆ ಐತಿ ನೆಲದಾಗ ನೀರು ಬಿಟ್ಟಂಗಲ್ಲ, ಅದು ಗೊಬ್ಬರದಿಂದ ಎರೆಹುಳ ಇರೋದು ಕಾರಣ. ಈಗ ನಂದಪ್ಪ, ಈಗ ನೀವು ಗೊಬ್ಬರ ಉಪಯೋಗಿಸ್ತಿದ್ರಿ, ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಿದ್ರಿ, ನಿಮಗೆ ಗೊತ್ತಾತ ಇದ್ರೊಳಗೆ ಡುಪ್ಲಿಕೇಟ್ ಬರ್ಲಿಕ್ಕತ್ತೈತಿ, ಬರೀ ಮಣ್ಣೆ ಬರ್ಲಿಕ್ಕತ್ತದ ಇದ್ರೊಳಗೆ ಅಂತ ನಿಮ್ಗೆ ಏನು ಅವ್ರು ಮಾಡಿದ್ರಲ್ಲ, ಅವರು ಡುಪ್ಲಿಕೇಟ್ ಮಾರಿದ್ರಿಂದನೇ ನಿಮ್ಗೆ ಚಲೋ ಆತ ಅನ್ಕೊಂಡೆ ನಾನು. ಯಾಕಂತಂದ್ರೆ ನಿಮ್ಗೆ ಗೊತ್ತಾತ ನಮ್ಗೆ ಈ ಗೊಬ್ಬರ ಸರಿ ಇಲ್ಲದೆ ನಾವು ಹಾಳಾಗ್ತೇವೆ ಅಂತೇಳಿ ನೀವು ಟಗರು ತಂದು ಕಟ್ಟಿದ್ರಿ, ಅದರಿಂದ ನಿಮ್ಮ ಭೂಮಿ ಫಲವತ್ತತೆ ಹೆಚ್ಚಾತು. ಕೇಳಂಗಿಲ್ಲ, ನಾವಷ್ಟು ನಾವು ತಿಳ್ಕೊಬೇಕು ಈಗ ಅಷ್ಟೇ. ರೈತರು ಬಂದು ಯಾರೇ ಯಾ ನಾನು ಹೇಳಿದ್ ಕೇಳೋದಲ್ಲ, ಏ ಇವನೇ ಟೈಗರ್ ಮಸ್ತಾನ ಏನು ತಿಕ್ಕೋನೇನು, ಮತ್ತೆ ಟೈಮ್ ಬಂದ ಕಾಯಕನೂ ಹೋಗ್ತದೆ, ನಿರ್ವಲ್ಲ ಆಳಿಲ್ಲರೂ ಕಾಯಕ್ಕೆ ಹೋಗ್ತದೆ. ನಮ್ಮ ಕೆಲಸ ನಾವು ಮಾಡ್ಕೇನ್ರಿ, ಹಾಂ ನಮ್ಮ ಕೆಲಸ ನಾವು ಮಾಡ್ಕೊಬೇಕೇನು, ನಮ್ಮ ಕೆಲಸ ನಾಳೆ ಭೂಮಿ ಕೆಟ್ಟೋಗ್ತದೆ, ನಾಳೆ ಎಷ್ಟು ತೊಂದರೆ ಆಗ್ತದೆ. ಏನಿಲ್ಲ ಈಗ ಸುಮ್ಮನೆ ಐತೆ ಭೂಮಿ ಅಷ್ಟೇ ಇಲ್ಲಿ, ಈಗ ಅಗ್ರೆ ನೀರು ಕಟ್ಟಿ ಈಗೇನೈತಿ ಹೇಳ್ರಿ, ಇವ್ರು ಹೇಳ್ದಂಗೆ ಒಂದೇ ನೀರು ಕೊಟ್ಟರೆ ಮಾತ್ರ ಸಾಮಾನ್ಯವಾಗಿ ನಾವು ರೈತರು ಬಿಡೋದು. 2 ನೀರು ಕಟ್ಟಿದ್ರಿಗಿನ ಪುಡಿ ಹಾಕೋದು, ಎಣ್ಣೆ ಬಿಡೋದು, ಪುಡಿ ಹಾಕೋದು, ಎಣ್ಣೆ ಬಿಡೋದು, ಪುಡಿ ಹಾಕೋದೆ. ಬರೀ ಅಗ್ರೆ ಅಂಚಲ್ಲ ಕಂಪ್ಲೀಟ್ ಈ ಹೊಳೆ ಅಂಚಲ್ಲ ಉಪ್ಪು ಬಂದು ಬಿಟ್ಟತ್ರಿ, ನೀರು ನೀರಾಗ್ಯದಗಳಲ್ಲಿ ಉಪ್ಪು ಬರ್ತದ್ರೆ ಬಸಿ ಕಟ್ಟಿ ಕಟ್ಟಿ ನೀರು ಕಟ್ಟಿ ನೀರು ಕಟ್ಟಿ ಎಲ್ಲ ಜಳ ಜಳ ಉಪ್ಪು ತೇಲಿಬಿಟ್ಟವು. ಮನುಷ್ಯರು ಸರಿಯಾಗಿ ಕುಡಿದವ್ರು ಹಿಂಗೆ ಹಿಂಗೆ ತೂಗಿಡ್ಕೊಂತ ಬರ್ತಾನೆ, ಎಲ್ಲ 40 ವರ್ಷ 30 ವರ್ಷ ಕುಡಿದು ಕುಡ್ದು ಸತ್ತಾವ್ ಸೇಮ್ ಹಂಗೆ ಆಗಿರೋದು. ಬೆಳೆವಲ್ಲ ರೀ, ಬೆಳೆವಲ್ವು ಆತ್ಮಹತ್ಯೆ ಅದಕ್ಕೆ ಮಾಡ್ಕೊಂತಾರೆ, ಬೆಳೆದಂಗೆ ಮಾಡ್ಕೊಬೋದು. ಯಾವ ಬಂದಿಲ್ಲದ ಅವನೊಂದು 20,000 ರೂಪಾಯಿ ಸಾಗುವಳಿ ಮಾಡಿಬಿಟ್ಟು ನಾನು, ಅವನು ಬೆಳ್ಳದ ಕೈ ಬಿಟ್ಟು ನಾನು ಎಲ್ಲೋ ಒಂದು ಬಾಕಿ ಮುಟ್ಟಿಸಿ ಅವನು ಸೊತ್ತು ನಾನು. ಇವರೇ ಆತ್ಮಹತ್ಯೆಗೆ ಅದೇ ಕಾರಣ, ಏನು ಬೇರೆ ಏನಿಲ್ಲ. ಈ ಹೊಳೆ ಅಂಚಲ್ಲ ಉಪ್ಪು ನೀರು ತೆಲ ಕಚ್ಚಿಬಿಟ್ಟಾರೆ ಕಂಪ್ಲೀಟ್ ಬಸಿ. ಇವತ್ತು ಅಗ್ರಿಗೆ ಬರೋದು ಕಾಲೇವ್ ನೀರಲ್ಲ, ಬರೀ ಬಸಿಯೇ ಬರತ್ತಾರದು. ಈಗ ಅಗ್ರಿಗೆ ಬರ್ತಾರೆ ಬಸಿ, ಅದೇ ನೀರು ಬಿಟ್ಟಿವೇನು, ಮತ್ತು ಅದೇ ನೀರು ಹಾಕಿದ ಮೇಲೆ ಅದೇ ನೀರು ಬಿಟ್ಟಿವೇನು. ಏನೇನಿಲ್ಲರಿ ಭೂಮ್ಯಾಗ, ಭೂಮ್ಯಾಗ ಸಾರ ಹೋಗಿಬಿಟ್ಟತ್ತೆ. ಮುಂದೆ ಏನು ಭಾಳ ಕಷ್ಟ ಐತೆ ರೈತರು. ನಾವು ಬುದ್ಧಿವಂತರಾಗಿ ಪಿಳೆಪಿಸ್ರು ಹಾಕ್ಕೋಬೇಕು, ಎಂಡೆ ಗೊಬ್ಬರ ಹಾಕ್ಬೇಕು. ಇಲ್ಲ ಎಂಡೆ ಗೊಬ್ಬರ ಸಿಗಲಿಲ್ಲ ಅಂದರೆ ನಾನು ಮಾಡ್ದಂಗೆ ಟೆಗರ್ ಮೇಸಿಗೋಬೇಕು 2 ವರ್ಷ, ಮತ್ತು ಅದರನ್ನೇ ಮತ್ತೆ 2 ವರ್ಷ ಚೇಂಜ್ ಮಾಡ್ಕೋಬೇಕು. ಅಲ್ಲ ಅದೇನು ದೊಡ್ಡ ಲಾಭ ಏನು ಉಳಿದ್ರು ಕೂಡ ಮುಂದೆ ಜೀವನ ಮಾಡೋಕ್ಕೂ ಒಂದು ಆಧಾರ. ಅಂದರೆ ಮುಂದಿನ ಪೀಳಿಗೆಗೆ ಭೂಮಿ ಜೀವನ ಉಳಿತದೆ, ಜೀವ ಉಳ್ಯಾಕೆ ಮಾಡ್ಬೇಕು ಅಷ್ಟೇ. ಆದರೆ ಉಳಿದ್ರೆ ಜೀವ ಉಳ್ಯಾಕೆ ಮಾಡ್ಬೇಕು. ನಮ್ಮ ನಾವು ಮಾಡೋಕ್ಕೇನ್ರಿ, ಈಗ ನೋಡ್ರಿ, ಈಗ ನಾವು ರೈತರು ಬೆಳೆದಕ್ಕೆ ಬೆಂಬಲ ಬೆಲೆ ಸಿಗ್ಬೋದು. ಎಲ್ಲವಕ್ಕೆ ಐತೆ, ಎಲ್ಲವಕ್ಕೆ ಚಪ್ಪಲಿಗೆ ಐತೆ, ಎಣ್ಣೆಗೆ ಐತೆ, ಬಟ್ಟೆಗೆ ಐತೆ, ಎಲ್ಲವಕ್ಕೆ ಐತೆ ರೇಟು. ನಮ್ಮ ಬೆಳೆ ಬೆಳೆಗೆ ಮಾತ್ರ ಯಾರು ಕೇಳೋರಿಲ್ಲ. ಹೋದ ಸಲ 800-900 ನೆಲ್ಲು, ಈ ಸಲ ಹೆಂಗೆ ಆಗೈತೆ ಅಂದ್ರೆ ಮುಂದೆ ನೆಲ್ಲಿರೋದಲ್ಲ ಅಂತ ಮಾಡ್ಯಾರ, ಇಲ್ಲೇ ಮುಂದೆ ನೆಲ್ಲಂತ ಹಚ್ಚೋದಲ್ಲ ಈಗ ತಗೊಂಡು ಇಟ್ಕೊಂತ ಮಾಡ್ಯಾರ. ಈಗ ನಮ್ಗೆ ಅರ್ಥ ಆಗೋದು ಅಷ್ಟೇ ಬೇಕಲ್ರಿ, ನಾವು ಅಷ್ಟು ಮಾಡ್ಕೊಂಬೋದು ಎಷ್ಟು ಮುಂದೆ ಹಚ್ಚಿದ್ರೆ ಮತ್ತೆ ಅದು ರೇಟ್ ಇಲ್ಲ 1200-1300. ಈಗ ಹಂಗಾಗಿ 4 ರೂಪಾಯಿ ಸಿಕ್ಕಾವ, ಮತ್ತು ಮುಂದೆ ಏನಾಗ್ತದೆ ಗೊತ್ತಿಲ್ಲರಿ. ಇನ್ನು ಹೆಂಗ್ರಿ ನಾವು ರೈತರು ಭಾಳ ಅದು ಆತ್ಮಹತ್ಯೆ ಎದಕ್ಕಾತಾವೆ. ರೇಟ್ ಸಿಗ್ಲಾರ್ದಂಗೆ ಎಣ್ಣೆ ಉದ್ರೆ ತಂದು ಅವು ಎಣ್ಣೆ ಅವ್ರು ಕೊಟ್ಟಿದ್ದ ಒಡ್ಯೋದು. ಏ ಇದು ಒಡ್ಯಪ್ಪ ಸರಿ ಆಗ್ತದೆ, ಅದು ಬರೇ ಡೂಪ್ಲಿಕೇಟ್ ರೀ, ಬರೇ ಡೂಪ್ಲಿಕೇಟ್, ಬರೇ ಡೂಪ್ಲಿಕೇಟ್. ಯಾರನ್ನು ಬಂದು ಚೆಕ್ ಮಾಡ್ಬೇಕಲ್ಲ, ಇದು ಪುಡಿಯಾಗಿ ಏನೈತೆ, ಅಂಶ ಐತೆ ಇಲ್ಲ, ಹಿರಿಯ ಅಂಶ ಐತೆ ಇಲ್ಲ, 20-ರಾಗ ಏನೈತೆ, 20-25 ಏನೈತೆ, 10-26 ಬರ್ತದೆ ಅದು 1200, ಅದ್ರಾಗ ಏನೈತೆ ಚೆಕ್ ಮಾಡ್ಬೇಕಲ್ರಿ. ಚೆಕ್ ಮಾಡಿದ್ರಲ್ಲ ಅದು ಏನಂಬೋದು ಗೊತ್ತಾಗುತ್ತೆ, ನಮ್ಗೇನು ಗೊತ್ತಾಗುತ್ತೆ, ಸುಮ್ಮನೆ ಒಯ್ದೇ ಇಲ್ಲಿ ಎಲ್ಲಿಗೆ ಸಕ್ಕೋಲ್ಲ. ನಾನು ನನ್ನ ಮಾತು ಯಾರು ಕೇಳ್ತಾರೆ, ತಿಳ್ಕೊಂಡು ನಾವು ಮಾಡ್ಕೋಬೇಕು ಅಷ್ಟೇ, ಅಷ್ಟೇ ಏನು ಬೇರೆ ಇಲ್ಲ. ತುಂಬ ಸಂತೋಷ ನಂದಪ್ಪ. ಈ ಕೃಷಿ ಕಾರ್ಯದೊಳಗೆ ಈಗಿನ ದಿನಮಾನದೊಳಗೆ ಇರುವ ಅತ್ಯಂತ ಜ್ವಲಂತ ಸತ್ಯಗಳನ್ನು ನೀವು ಹೇಳಿದ್ರಿ, ಅದ್ರ ಜೊತೆಗೆ ಇವುಗಳನ್ನೆಲ್ಲ ಅನುಭವಿಸಿ

ಗ್ರಾಮಾಂತರಂಗ. ಸ್ನೇಹಿತರೆ, ಇದೊಂದು ಪ್ರಕಟಣೆ.